ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಈಗ ಹಸಿರು ಗೊಬ್ಬರದ ಮಹತ್ವ ಈ ಕುರಿತು ಡಾಕ್ಟರ್ ಜ್ಯೋತಿ ಟಿವಿ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಮಣ್ಣು ವಿಜ್ಞಾನಿಗಳನ್ನ ಭೇಟಿ ಮಾಡೋಣ. ಸಾಮಾನ್ಯವಾಗಿ ಬೆಳೆಯ ಉತ್ಪಾದನೆಯಲ್ಲಿ ಮಣ್ಣಿನ ಪಾತ್ರ ತುಂಬಾ ಮಹತ್ವ ವಹಿಸ್ತದೆ. ಬೇರೆ ಬೇರೆ ಮಣ್ಣುಗಳನ್ನು ಹೇಗೆ ಹಸನಾಗಿ ಇಟ್ಕೊಳ್ಳೋದು ಮತ್ತು ಮಣ್ಣಿನ ಫಲವತ್ತತೆ, ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳುವುದು, ಹೀಗೆ ಹಲವಾರು ಅಂಶಗಳು ಈ ಒಂದು ಬೆಳೆಯ ಆರಂಭದಲ್ಲಿ ನಾವು ರೈತರಾದವರು ಮಹತ್ವ ವಹಿಸಬೇಕಾಗ್ತದೆ. ಹಾಗಿದ್ರೆ ಬನ್ನಿ, ಇವತ್ತು ನಾವು ಮಣ್ಣಿನ ವಿಜ್ಞಾನಿಯೊಬ್ಬರನ್ನು ಭೇಟಿ ಮಾಡೋಣ. ಇವತ್ತು ನಾವು ಹಸಿರೆಲೆ ಗೊಬ್ಬರದ ಮಹತ್ವ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಜ್ಯೋತಿ ಟಿವಿ ಅವರೇ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಜ್ಯೋತಿ ಅವರೇ, ನಮಗಿವತ್ತು ಹಸಿರು ಗೊಬ್ಬರದ ಮಹತ್ವ ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಏನು ಈ ಒಂದು ಹಸಿರು ಗೊಬ್ಬರದ ಮಹತ್ವ ಹೇಳಿ. ಖಂಡಿತ ಸರ್. ಮೊದಲನೇದಾಗಿ ಎಲ್ಲ ರೈತರಿಗೂ ಹಾಗೂ ರೈತ ಮಹಿಳೆಯರಿಗೂ ನನ್ನ ನಮಸ್ಕಾರ. ಇವತ್ತು ನಾವು ಹಸಿರು ಗೊಬ್ಬರಗಳ ಮಹತ್ವ ಅಥವಾ ಹಸಿರೆಲ್ಲ ಗೊಬ್ಬರಗಳ ಮಹತ್ವ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ನಾವು ಸಾಮಾನ್ಯವಾಗಿ ರೈತರು ಒಂದು ವರ್ಷದಲ್ಲಿ 3 ಬೆಳೆನ ಬೆಳೀತಾರೆ, ಅಥವಾ ಬೇಸಿಗೆಯನ್ನ ಹೊರತುಪಡಿಸಿದ್ರೆ 2 ಬೆಳೆನಾದ್ರೂ ತೆಗೆದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಮಣ್ಣಲ್ಲಿ ಬೆಳೆಗಳು ಎಲ್ಲ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದ್ರಿಂದ ಮತ್ತು ಅದ್ರ ಜೊತೆಗೆ ಮಣ್ಣಲ್ಲಿ ಕೆಲವೊಂದು ಪೋಷಕಾಂಶಗಳು ಪೋಲಾಗಿ ಹೋಗೋದ್ರಿಂದನು ಮಣ್ಣಲ್ಲಿ ಫಲವತ್ತತೆ ಕಡಿಮೆ ಆಗುತ್ತೆ ಮತ್ತೆ ಪೋಷಕಾಂಶಗಳು ಸಹಿತ ಕಡಿಮೆ ಆಗುತ್ತೆ. ಆದ್ರಿಂದ ಅದನ್ನ ನಾವು ಮುಂದಿನ ಬೆಳೆಗಳಿಗೆ ನಾವು ಮತ್ತೆ ಮತ್ತೆ ಒದಗಿಸಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ, ಮಣ್ಣಿಗೆ ನಾವು ಸಾವಯವ ಗೊಬ್ಬರಗಳನ್ನ ಕೊಡ್ತಾ ಇರಬೇಕು. ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತೀವಿ, ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಕೊಡೋದು ಸಹಿತ ತುಂಬಾ ಅವಶ್ಯಕವಾಗಿರ್ತದೆ. ಇದರಲ್ಲಿ ನಾವು ಈಗ ಸಾವಯವ ಗೊಬ್ಬರಗಳನ್ನು ನಾವು ಕೊಟ್ಟಾಗ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಅದ್ರ ಜೊತೆಗೆ ಮಣ್ಣಲ್ಲಿ ಪೋಷಕಾಂಶಗಳನ್ನ ಹಿಡಿದುಕೊಳ್ಳುವಂತ ಒಂದು ಸಾಮರ್ಥ್ಯ ಏನಾಗುತ್ತೆ ಮಣ್ಣಿಂದು, ಅದು ಸಹಿತ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಮಣ್ಣಿಗೆ ಪೋಷಕಾಂಶಗಳನ್ನು ಯಾವ್ಯಾವ ರೀತಿ ಒದಗಿಸಬಹುದು ಅಂತ ಹೇಳ್ಬಿಟ್ಟು ನಾನು ಇವಾಗ ಹೇಳ್ತೀನಿ. ಒಂದು ಸಾವಯವ ಗೊಬ್ಬರಗಳ ಬಳಕೆ ಅಂತ ಹೇಳಿದೆ, ಅದರಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ಬಂದಾಗ ನಾವು ಕೊಟ್ಟಿಗೆ ಗೊಬ್ಬರ ಹೇಳ್ತೀವಿ, ಕಾಂಪೋಸ್ಟ್ ಹೇಳ್ತೀವಿ ಅಥವಾ ಎರೆಹುಳು ಗೊಬ್ಬರ ಹೇಳ್ತೀವಿ. ಆಮೇಲೆ ನಂತರದಲ್ಲಿ ನಿಮಗೆ ಹಸಿರೆಲೆ ಮತ್ತೆ ಹಸಿರು ಗೊಬ್ಬರಗಳು ಸಹಿತ ಇದರಲ್ಲೇ ಬರುತ್ತೆ. ಇದರಲ್ಲಿ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ, ನಾವು ಕೊಟ್ಟಿಗೆ ಗೊಬ್ಬರನ ನಾವು ಮಣ್ಣಿಗೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ದನಕರುಗಳ ಸಂಖ್ಯೆ ಇತ್ತೀಚೆಗೆ ತುಂಬಾ ಕಡಿಮೆ ಆಗ್ತಿದೆ. ಅದಕ್ಕೋಸ್ಕರ ನಾವು ಕೊಟ್ಟಿಗೆ ಗೊಬ್ಬರದ ಪರ್ಯಾಯವಾಗಿ ನಾವು ಯಾವ್ದಾದ್ರೂ ಒಂದು ರೂಪದಲ್ಲಿ ನಾವು ಪೋಷಕಾಂಶಗಳನ್ನ ಮಣ್ಣಿಗೆ ಇವಾಗ ಕೊಡ್ಲೇಬೇಕಾಗಿದೆ. ಯಾಕಂದ್ರೆ ಬರೀ ರಾಸಾಯನಿಕ ಗೊಬ್ಬರಗಳನ್ನೇ ನಾವು ಕೊಡ್ತಾ ಹೋದ್ರೆ ಮಣ್ಣಿಗೆ ಮಣ್ಣು ಏನಾಗುತ್ತೆ, ಬರ್ಡ್ ಆಗುತ್ತೆ ಬರೀ ರಾಸಾಯನಿಕ ಗೊಬ್ಬರಗಳಿಂದ. ಅದಕ್ಕೋಸ್ಕರ ನಾವು ಸಾವಯವ ಗೊಬ್ಬರಗಳನ್ನು ಸಹಿತ ಅದ್ರ ಜೊತೆ ಜೊತೆಗೆ ಕೊಡ್ತಾ ಇರಬೇಕು. ನಾವಿವಾಗ ಹಸಿರೆಲೆ ಗೊಬ್ಬರಗಳನ್ನ ಕೊಟ್ಟಿಗೆ ಗೊಬ್ಬರದಕ್ಕೆ ಪರ್ಯಾಯವಾಗಿ ನಾವಿವಾಗ ಬಳಸುವಂತ ಒಂದು ಮುಖ್ಯವಾದಂತ ಒಂದು ಇವಾಗ ಅನಿವಾರ್ಯತೆ ಬಂದಿದೆ. ಇದರಲ್ಲಿ ನಾವು ಹಸಿರೆಲೆ ಗೊಬ್ಬರಗಳು ಮತ್ತು ಹಸಿರು ಗೊಬ್ಬರಗಳು ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವಿ, ಇದರ ಅರ್ಥ ಏನು ಅಂತಂದ್ರೆ, ಹಸಿರು ಯಾವುದೇ ಒಂದು ಸಸ್ಯದ ಹಸಿರು ಭಾಗ ಅಥವಾ ಒಂದು ಗಿಡದ ಮೂಲ ಭಾಗವನ್ನ ನಾವು ಮಣ್ಣಿಗೆ ಪೋಷಕಾಂಶಗಳ ರೂಪದಲ್ಲಿ ಸೇರಿಸೋದನ್ನ ಹಸಿರು ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದರಲ್ಲಿ ನಾವು ಎರಡು ವಿಧ ಇದೆ, ಇದರಲ್ಲಿ ಹಸಿರು ಮತ್ತೆ ಹಸಿರೆಲೆ ಗೊಬ್ಬರ ಎರಡು ವಿಧ ಇದೆ. ಒಂದು ಏನಂತಂದ್ರೆ, ಸ್ಥಳೀಯವಾಗಿ ನಾವು ಸಸ್ಯಗಳನ್ನ ಬೆಳೆದು ಅದನ್ನ ಮಣ್ಣಿಗೆ ಸೇರಿಸುವಂತದ್ದು. ಇನ್ನೊಂದು ಅದನ್ನ ಇನ್ಸ್ಟಿಟ್ಯೂ ಅಥವಾ ಸ್ಥಳೀಯವಾಗಿ ನಾವು ಬೆಳೆದು ಸೇರಿಸುವಂತದ್ದು ಅಂತ ಹೇಳ್ತೀವಿ. ಇನ್ನೊಂದು ನಾವು ಬದುಗಳಲ್ಲಿ ಅಥವಾ ಜಮೀನಿನಿಂದ ಹೊರಭಾಗದಲ್ಲಿ ಬೆಳೆದ್ಬಿಟ್ಟು ಅದರಿಂದ ಸೊಪ್ಪನ್ನ ಕಿತ್ಕೊ ಬಂದ್ಬಿಟ್ಟು ಅಥವಾ ಅದ್ರ ಕವಲುಗಳನ್ನ ಕಿತ್ಕೊಂಡು ಬಂದು ಅದನ್ನ ಮಣ್ಣಿಗೆ ಸೇರಿಸೋದನ್ನ ನಾವು, ಅದು ಒಂದು ವಿಧಾನ ಇದೆ. ಎರಡು ವಿಧಾನ ಇದೆ ಇದರಲ್ಲಿ. ಈಗ ಹಸಿರು ಗೊಬ್ಬರದ ಮಹತ್ವದ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ಈಗ ಹಸಿರು ಗೊಬ್ಬರ ಇಲ್ಲದೇ ಹೋದಾಗ ಏನ್ ಮಾಡ್ಬೇಕು ಜ್ಯೋತಿಯವರೇ? ಹಸಿರು ಗೊಬ್ಬರಗಳು ಇಲ್ಲದೆ ಹಸಿರೆಲೆ ಅಥವಾ ಈಗ ದರ್ಕು ಅಥವಾ ಸೊಪ್ಪು ನಮಗೆ ಸಿಗೋದಿಲ್ಲ, ಈಗ ಸ್ಥಳೀಯವಾಗಿ ಅವರಿಗೆ ಬೆಳೆಯಕ್ಕಾಗಲ್ಲ, ಮತ್ತೆ ಈಗ ನಾವು ಮಾರುಕಟ್ಟೆಗೆ ಹೋಗಿ ಈಗ ಹಸಿರೆಲೆ ಗೊಬ್ಬರನ ಹಸಿರು ಗೊಬ್ಬರನ ತಗೊಂಡ್ಬರ್ಬೇಕಾ ಹೇಗೆ? ಇಲ್ಲ ಆತರ ಏನು ಇಲ್ಲ ಸರ್. ನಾವಿವಾಗ ಏನ್ ಮಾಡಬಹುದು ಅಂತ, ಅದು ಹಸಿರು ಮತ್ತೆ ಹಸಿರೆಲೆ ಗೊಬ್ಬರಗಳಲ್ಲಿ ಕೆಲವೊಂದು ಏನೇನು ಉದಾಹರಣೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಹಸಿರು ಗೊಬ್ಬರಗಳು ಅಂದ್ರೆ ಯಾವ್ಯಾವ್ದು ಅಂತ, ಮೊದಲನೇದಾಗಿ ನಾವು ಅಲಸಂದೆ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಅಥವಾ ಅವರೆ ಆಗಿರ್ಬೋದು, ಅಥವಾ ಯಾವುದೇ ದ್ವಿದಳ ಧಾನ್ಯದ ಬೆಳೆಗಳನ್ನ ನಾವು ನಮ್ಮ ಜಮೀನಿನಲ್ಲೇ ಬೆಳಿಬೇಕು. ಇದನ್ನ ನಾವು ಎಲ್ಲಿಂದನೋ ತಗೊಂಡ್ ಬರ್ಬೇಕು ಅಂತ ಇಲ್ಲ, ನಮ್ಮ ಒಂದು ಜಮೀನಿನಲ್ಲೇ ಅದನ್ನ ಬೆಳೆದ್ಬಿಟ್ಟು ಅದು ಹೂವಾಡೋದಕ್ಕಿಂತ ಮುಂಚೆನೆ, ಅಂದ್ರೆ ನಾವು ಜಮೀನಿನಲ್ಲಿ ಬಿತ್ತಿದ ಹೂವಾಡೋದಕ್ಕಿಂತ ಮುಂಚೆನೆ ಅದನ್ನ 45 ದಿವಸಗಳ ಒಳಗಾಗಿ ಅದನ್ನ ಮತ್ತೆ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಪೋಷಕಾಂಶಗಳು ಮಣ್ಣಿಗೆ ಸೇರ್ಕೊಳ್ಳುತ್ತೆ. ಇದ್ರ ಬದಲು ನಾವು ಹೇಳ್ದು ಹಾ ಇಲ್ಲ ಸರ್, ಅದನ್ನ ಹಂಗ್ ಮಾಡ್ಬಾರ್ದು. ಯಾಕಂದ್ರೆ ನೀವು ಹೂವಾಡೋದಕ್ಕಿಂತ ಮುಂಚೆನೆ ಮಾಡಿದ್ರೆ ಅದು ಬೇಗ, ಅದು ಇನ್ನೂ ತುಂಬಾ ಮೃದುವತ್ವ ಇರುತ್ತಲ್ವಾ ಸಸಿಗಳಲ್ಲಿ, ಹಂಗಾಗಿ ಅದು ಬೇಗ ಕಳಿಯುತ್ತೆ. ಅದೇ ನೀವು ಸ್ವಲ್ಪ ಹೂವಾಡ್ತು ಆಮೇಲೆ ಕಾಯಿ ಬಿಡ್ತು ಅಂದ್ರೆ ಅದರಲ್ಲಿ ಪೋಷಕಾಂಶಗಳು ಸಸ್ಯಗಳಿಂದ ಬೀಜಕ್ಕೂ ಹೋಗುತ್ತೆ, ಅಲ್ಲಿ ಪೋಷಕಾಂಶಗಳ ಅಂಶ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಬೇರೆ ಬೆಳೆಗಳಿರ್ತವೆ, ಈ ತೋಟಗಾರಿಕೆ ಬೆಳೆ ಇರುತ್ತೆ, ಏಕದಳ ಧಾನ್ಯದ ಬೆಳೆ ಇರ್ತವೆ, ಮತ್ತೆ ಈ ತರ ಬೆಳೆಗಳು ಇರಬೇಕಾದ್ರೆ ನಾವು ಈ ಒಂದು ದ್ವಿದಳ ಧಾನ್ಯ ಅಥವಾ ಈಗ ಹಸಿರು ಗೊಬ್ಬರದ ಸಸ್ಯವನ್ನು ನಾವು ಹೇಗೆ ಬೆಳಿಬೇಕು, ಮತ್ತೆ ಯಾವ ಸಮಯದಲ್ಲಿ ಈ ಒಂದು ಬೇರೆ ಬೇರೆ ಬೆಳೆಗೆ ಒಂದೇ ತರ ಇರ್ತದ ಅಥವಾ ಬೇರೆ ಬೇರೆ ವಿಧದಲ್ಲಿ ಬೆಳಿಬೇಕಾಗತ್ತಾ? ಹಾ ಸರ್, ಇದರಲ್ಲಿ ಇವಾಗ ನಾವು ಏಕದಳ ಧಾನ್ಯದ ಬೆಳೆಗಳಿಗೆ ಅಂತಂದ್ರೆ ನಾವು ಇಲ್ಲಿ ಅಂತರ ಬೆಳೆಯಾಗಿ ನಾವು ಹಸಿರು ಗೊಬ್ಬರಗಳನ್ನ ನಾವು ಬೆಳಿಬಹುದು. ನಾವು ಉದಾಹರಣೆಗೆ ಇವಾಗ ಭತ್ತದ ಬಗ್ಗೆ ಹೇಳ್ತೀನಿ. ಈ ಭತ್ತದಲ್ಲಿ ಹೇಗೆ ಅಂತಂದ್ರೆ ನಾವು ಮಡಿಗಳಲ್ಲಿ ನಾವು ಸಸಿ ಮಡಿಗಳಲ್ಲಿ ನಾವು ಬೀಜ ಬಿತ್ತನೆ ಮಾಡಿರ್ತೀವಿ. ಆ ಟೈಮ್ನಲ್ಲಿ ನಮಗೆ ಮುಖ್ಯವಾದಂತಹ ಜಮೀನಿನಲ್ಲಿ ಅಲ್ಲೇನು ಬೆಳೆ ಇರೋದಿಲ್ಲ. ಅಂತ ಟೈಮ್ನಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಹುರುಳಿ ಆಗಿರ್ಬೋದು ಅಥವಾ ಅವರೆ ಆಗಿರ್ಬೋದು ಅಥವಾ ಅಲಸಂದೆ ಆಗಿರ್ಬೋದು ಇದನ್ನ ನಾವು ಚೆಲ್ಬಿಟ್ಟು ಬೀಜನ ಚೆಲ್ಬಿಟ್ಟು ಅದನ್ನ 25-30 ದಿನ ಸಸಿ ಮಡಿಗಳಲ್ಲಿ ನಾವು ಬೀಜ ಬಿತ್ತಿರ್ತೀವಿ. ಆವಾಗ ನಮ್ಮ ಮುಖ್ಯವಾದ ಜಮೀನಿನಲ್ಲಿ ನಮಗೆ ಖಾಲಿನೇ ಇರುತ್ತೆ. ಆ ಟೈಮ್ನಲ್ಲಿ ನಾವೇನ್ ಮಾಡ್ಬೋದು ಅಂತಂದ್ರೆ ಹುರುಳಿ ಅವರೆ ಅಥವಾ ಅಲಸಂದೆನ ಅಲಸಂದೆ ಬೀಜಗಳನ್ನ ಇದು ಮೂರಲ್ಲಿ ಯಾವ್ದಾದ್ರು ಒಂದನ್ನ ನಾವು ಬ್ರಾಡ್ಕಾಸ್ಟ್ ಮಾಡ್ಬಿಟ್ಟು ಅಂದ್ರೆ ಚೆಲ್ಬಿಟ್ಟು ಅದು 45 ದಿನಗಳವರೆಗೆ ಬೆಳೆದಾದ್ಮೇಲೆ ಅದನ್ನ ನಾವು ಕಟಾವು ಮಾಡಿ ಮತ್ತೆ ಅಲ್ಲೇ ಮಣ್ಣಿಗೆ ಸೇರಿಸಬಹುದು. ಈ ರೀತಿ ನಾವು ಭತ್ತದ ಗದ್ದೆಯಲ್ಲಿ ಮಾಡ್ಬೋದು, ಉಳುಮೆ ಮಾಡ್ಬೋದು, ಅಲ್ಲೇನೆ ಮಣ್ಣಿಗೆ ಸೇರಿಸೋದು, ಉಳುಮೆ ಮಾಡ್ಬಿಟ್ಟು ಅದನ್ನ ಮಣ್ಣಿಗೆ ಸೇರಿಸಬಹುದು. ಅದಾದ ನಂತರ ನಾವು ನಾಟಿನ ಮಾಡ್ಕೋಬಹುದಾಗುತ್ತೆ. ಅಂದ್ರೆ ಈ ಸಸಿ ಮಡಿಯಿಂದ ಆ ಒಂದು ಗಿಡನ ಸಸ್ಯನ ತಂದು ಇಲ್ಲಿ ನಾವು ಮುಖ್ಯ ಹೊಲದಲ್ಲಿ ಹಾಕೋಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಇದೆಲ್ಲ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ನೀವು ನೋಡಿರ್ಬೋದು ಬೇರುಗಳಲ್ಲಿ ಗಂಟುಗಳಿರ್ತವೆ, ಅದನ್ನ ರೈಸೋಬಿಯಂ ನಾಡ್ಯೂಲ್ಸ್ ಅಂತ ಹೇಳ್ತೀವಿ. ಅದರಿಂದ ಸಾರಜನಕದ ಸ್ಥಿರೀಕರಣ ಆಗುತ್ತೆ. ಇದರಿಂದ ನಾವೇನ್ ಇವೆಲ್ಲ ಒಂದು ಬೆಳೆಗಳನ್ನ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಸಾರಜನಕದ ಅಂಶ ಮಣ್ಣಿಗೆ ಸೇರ್ಕೊಂಡು ನಿಮ್ಮ ಬೆಳೆಗಳಿಗೂ ಸಹಿತ ಅದು ಬೆಳವಣಿಗೆಗೆ ತುಂಬಾ ಅನುಕೂಲಕರೇ ಆಗುತ್ತೆ. ಮತ್ತೆ ನಾವು ಬೇರೆ ಬೆಳೆಗಳನ್ನ ನಾವು ಇವಾಗ ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಯಾವುದೇ ಒಂದು ಏಕದಳ ಧಾನ್ಯದ ಬೆಳೆಗಳ ಮಧ್ಯದಲ್ಲಿ ಅದನ್ನ ಅಂತರ ಬೆಳೆಯಾಗಿ ಇವನ್ನೆಲ್ಲ ನಾವು ಈ ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳೆಯೋದ್ರಿಂದ ಒಂದು ನಿಮಗೆ ಅದನ್ನ ಇಳುವರಿ ಕೊಡಬೇಕು ಅಥವಾ ಅದರಿಂದ ನಿಮಗೆ ಆದಾಯ ಬರಬೇಕು ಅಂತ ಇದ್ರೆ ಅದನ್ನ ನೀವು ಬೆಳೆ ಪೂರ್ತಿ ಇಳುವರಿ ಬರೋವರೆಗೂ ಕಟಾವು ಮಾಡದಲ್ಲ ಹಂಗೆ ಬಿಟ್ಕೋಬಹುದು. ಇಲ್ಲ ನಾವು ಮಣ್ಣಿನ ಫಲವತ್ತತೆ ಹೆಚ್ಚಿಸೋಕೋಸ್ಕರನೇ ನಾವು ಬೆಳೀತಾ ಇದ್ದೀವಿ ಅಂತಂದಾಗ ಇವನ್ನೆಲ್ಲ ನಾವು 45 ದಿನಗಳ ಅಂದ್ರೆ ಹೂ ಬಿಡೋದಕ್ಕಿಂತ ಮುಂಚೆನೆ ಕಟಾವು ಮಾಡಿ ನಾವು ಮಣ್ಣಿಗೆ ಸೇರಿಸೋದ್ರಿಂದನೂ ನಿಮ್ಮ ಏಕದಳ ಧಾನ್ಯ ಬೆಳೆಗಳಿಗೆ ಪೋಷಕಾಂಶಗಳು ಅಗತ್ಯವಾಗಿ ಸಿಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಯಾವ ಬೆಳೆನ ಬೆಳಿತೀರಾ ಅವಾಗೂ ಸಹಿತ ಅದು ನಿಮಗೆ ಒದಗಿಸುತ್ತೆ, ಪೋಷಕಾಂಶಗಳನ್ನ ಒದಗಿಸುತ್ತೆ. ನಾವು ತೋಟಗಾರಿಕೆ ಬೆಳೆಗಳಿಗೆ ಬಂದ್ರೆ ಈಗ ನಾವು ಅಡಿಕೆ ಇರ್ಬೋದು ಅಥವಾ ತೆಂಗಿರ್ಬೋದು ಈ ತರ ಬೆಳೆಗಳಲ್ಲೂ ಸಹಿತ ನಾವು ಅಂತರ ಬೆಳೆಯಾಗಿ ಈ ಒಂದು ಅಲಸಂದೆ ಅವರೆ ಅಥವಾ ಒಂದು ಯಾವುದೇ ಒಂದು ನಾವು ಬರೀ ಇದಷ್ಟೇ ಅಲ್ಲದೆ ದ್ವಿದಳ ಧಾನ್ಯ ಬೆಳೆಗಳು ಯಾವುದೇ ಆದ್ರೂ ಅಲ್ಲಿ ಬೆಳೆದ್ಬಿಟ್ಟು ನಾವು ಅದನ್ನ 45 ದಿನಕ್ಕಿಂತ ಮುಂಚೆನೆ ಕಟಾವು ಮಾಡಿ ಮತ್ತೆ ಮಣ್ಣಿಗೆ ಸೇರಿಸಬಹುದು. ಆದ್ರೆ ನಾವು ಗಿಡಗಳು ಇನ್ನು ಅಡಿಕೆ ಗಿಡಗಳು ಅಥವಾ ತೆಂಗಿನ ಗಿಡಗಳು ಸ್ವಲ್ಪ ಚಿಕ್ಕದಾಗಿದ್ದಾಗ ಇದನ್ನೆಲ್ಲ ಮಾಡೋದಕ್ಕೆ ನಮಗೇನು ಅಷ್ಟೊಂದು ನಮಗೆ ತೊಂದರೆ ಅನ್ಸಲ್ಲ. ಆದ್ರೆ ಗಿಡಗಳು ದೊಡ್ಡದಾದಾಗ ಅಡಿಕೆ ಗಿಡಗಳು ದೊಡ್ಡದಾದಾಗ ನೀವು ಇದನ್ನ ನೀವು ಮಣ್ಣಿಗೆ ಅಂದ್ರೆ ದ್ವಿದಳ ಧಾನ್ಯ ಬೆಳೆಗಳನ್ನ ಅಥವಾ ಹಸಿರು ಗೊಬ್ಬರಗಳನ್ನ ನೀವು ಬೆಳೆದು ಮಣ್ಣಿಗೆ ಸೇರಿಸಬೇಕಾದ್ರೆ ಸ್ವಲ್ಪ ಗಮನ ಹರಿಸಬೇಕು. ಏನಂದ್ರೆ ಅದು ಉಳುಮೆ ಮಾಡಬೇಕಾದ್ರೆ ಅಡಿಕೆ ಬೆಳೆಯ ಬೇರುಗಳು ಕಟ್ ಆಗ್ದಲೇ ಇರೋಂಗೆ ನೀವು ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಅದನ್ನ ಬಿಟ್ರೆ ನೀವು ಯಾವಾಗಾದ್ರೂ ನೀವು ಈ ಒಂದು ಹಸಿರು ಗೊಬ್ಬರಗಳನ್ನ ಬೆಳೆಗಳ ಮಧ್ಯದಲ್ಲಿ ಬೆಳಿಬಹುದು. ಆಯ್ತು ಡಾಕ್ಟರ್ ಜ್ಯೋತಿ ಅವರೇ, ಮಣ್ಣು ವಿಜ್ಞಾನಿಯಾಗಿ ಹಸಿರು ಗೊಬ್ಬರದ ಮಹತ್ವ, ಹಸಿರು ಗೊಬ್ಬರವನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಮತ್ತೆ ಅದರಿಂದ ತಮಗೆ ಬೇಕಾದಂಥ ಯಾವ ಬೆಳೆಯನ್ನಾದರೂ ಬೆಳಿಬಹುದು, ಈ ಕುರಿತು ನಮ್ಮ ರೈತ ಬಾಂಧವರಿಗೆ ತುಂಬ ಉಪಯುಕ್ತವಾದ ಮಾಹಿತಿ ನೀಡಿದ್ದೀರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಹಸಿರು ಗೊಬ್ಬರದ ಮಹತ್ವ ಈ ಕುರಿತು ಡಾಕ್ಟರ್ ಜ್ಯೋತಿ ಟಿವಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಕನಕಪುರ ತಾಲೂಕು ದೊಡ್ಡಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕೇಳೋಣ ಕಂಸಾಳೆ ಪದಗಳನ್ನು. ಹೇಮಂತ್ಮಲೆಯ ಕರತನ್ನಿ ಕಾರೈನ ಇಡತನ್ನಿ ಬಿಲ್ಲೈನ ಮಾದೇವಾ ಸರಗೋರಿ ಗೋಲೆ ಬರೇ ಯವನ ಮಾದೇವಾ ಸಣ್ಣ ರುದ್ರಾಗ

ಇದುವರೆಗೆ ಕನಕಪುರ ತಾಲೂಕು ದೊಡ್ಡಕಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ದೇವನಹಳ್ಳಿಯ ಮುರಳೀಧರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ಮಾಲೂರು ತಾಲೂಕಿನ ವಿ ರಾಜಗೋಪಾಲಾಚಾರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿವೆ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 7:34. ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. ಏನೇ ಹುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಯಾವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜು, ಏನಾಯ್ತು? ಮೇಡಮ್, ನಿಮ್ಮ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳ್ಕ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತ್ ಪೋಲ್ ಪೋರ್ಟಲ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ಫೆಬ್ರವರಿ 5 ದೆಹಲಿ ವಿಧಾನಸಭಾ ಚುನಾವಣೆ ವೇಳಾಪಟ್ಟಿ ಪ್ರಕಟಿಸಿದ ಕೇಂದ್ರ ಚುನಾವಣಾ ಆಯೋಗ. ನೇಪಾಳ ಟಿಬೆಟ್ ಗಡಿ ಪ್ರದೇಶದಲ್ಲಿ ಭೂಕಂಪ, ಮೃತರ ಸಂಖ್ಯೆ 95 ಏರಿಕೆ. ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ನಿಯಮಗಳು, 2025 ಕರಡು ಪ್ರತಿ ಬಿಡುಗಡೆ. ಬಾಂಧವ್ಯ ಬಲಪಡಿಸಲು ಭಾರತ ಮಲೇಷ್ಯಾ ಪರಸ್ಪರ ಒಪ್ಪಿಗೆ. ವಾರ್ತೆಗಳ ವಿವರ. ಭಾರತ್ ಪೋಲ್ ಪೋರ್ಟಲ್ ಮತ್ತು 3 ಹೊಸ ಅಪರಾಧ ಕಾನೂನುಗಳು ವಿದೇಶಕ್ಕೆ ಪರಾರಿಯಾಗುವವರನ್ನು ಸೆರೆ ಹಿಡಿಯಲು ಬಲವಾದ ಕಾರ್ಯವಿಧಾನವಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತ್ ಪೋಲ್ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದ ಅವರು, 195 ದೇಶಗಳ ಇಂಟರ್ಪೋಲ್ ಜಾಲಕ್ಕೆ ತನಿಖಾ ಸಂಸ್ಥೆಗಳು ಮತ್ತು ಎಲ್ಲಾ ರಾಜ್ಯಗಳ ಪೊಲೀಸರನ್ನು ಸಂಪರ್ಕಿಸುವ ಮೂಲಕ ಅಪರಾಧ ನಿಯಂತ್ರಣದಲ್ಲಿ ಇದು ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು. ಹಲವಾರು ವರ್ಷಗಳಿಂದ ಭಾರತದಲ್ಲಿ ಅಪರಾಧಗಳನ್ನು ಎಸಗುವ ಮತ್ತು ಇತರೆ ದೇಶಗಳಿಗೆ ಪಲಾಯನ ಮಾಡುವ ಅಪರಾಧಿಗಳು ಭಾರತೀಯ ಕಾನೂನುಗಳ ವ್ಯಾಪ್ತಿಯನ್ನು ತಪ್ಪಿಸಿಕೊಂಡಿದ್ದಾರೆ. ಭಾರತ್ ಪೋಲ್ನಂತಹ ಆಧುನಿಕ ವ್ಯವಸ್ಥೆಗಳ ಅನುಷ್ಠಾನದಿಂದ ಅಂತಹ ಅಪರಾಧಿಗಳನ್ನು ಈಗ ನ್ಯಾಯಾಲಯದ ಒಪ್ಪಿಗೆ ತರಬಹುದು ಎಂದು ಅವರು ಹೇಳಿದರು. ಭಾರತ್ ಪೋಲ್, ಕನೆಕ್ಟ್ ಇಂಟರ್ಪೋಲ್ ಸೂಚನೆಗಳು, ಪ್ರಸಾರ ಮತ್ತು ಸಂಪನ್ಮೂಲಗಳು ಒಳಗೊಂಡ 5 ಪ್ರಮುಖ ಮಾಡ್ಯೂಲ್ಗಳು ಎಲ್ಲ ಕಾನೂನು ಜಾರಿ ಸಂಸ್ಥೆಗಳನ್ನು ಬೆಂಬಲಿಸಲು ತಾಂತ್ರಿಕ ವೇದಿಕೆಯನ್ನು ಒದಗಿಸುತ್ತವೆ ಎಂದರು. ಮಾದಕ ವಸ್ತು ಕಳ್ಳ ಸಾಗಣೆ, ಶಸ್ತಾಸ್ತ್ರ ಕಳ್ಳ ಸಾಗಣೆ, ಮಾನವ ಕಳ್ಳ ಸಾಗಣೆ ಮತ್ತು ಗಡಿಯಾಚೆಗಿನ ಭಯೋತ್ಪಾದನೆಯಂತಹ ಅಪರಾಧಗಳನ್ನು ಪರಿಹರಿಸುವಲ್ಲಿ ಹೊಸ ವ್ಯವಸ್ಥೆಯು ಪರಿವರ್ತಕ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಭಾರತ್ ಪೋಲ್ ಪೋರ್ಟಲ್ ಅನ್ನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಅಭಿವೃದ್ಧಿಪಡಿಸಿದೆ. ದೆಹಲಿ ವಿಧಾನಸಭಾ ಚುನಾವಣೆಯ ವೇಳಾಪಟ್ಟಿಯನ್ನು ಕೇಂದ್ರ ಚುನಾವಣಾ ಆಯೋಗ ಪ್ರಕಟಿಸಿದೆ. 70 ಸದಸ್ಯರ ದೆಹಲಿ ವಿಧಾನಸಭೆ ಚುನಾವಣೆಯ ಮತದಾನ ಫೆಬ್ರವರಿ 5ರಂದು ನಡೆಯಲಿದ್ದು ಫೆಬ್ರವರಿ 8ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂತಹ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ಈ ಕುರಿತು ಇದೇ 10ರಂದು ಪ್ರಕಟಣೆ ಹೊರಡಿಸಲಾಗುವುದು ಮತ್ತು ನಾಮಪತ್ರ ಸಲ್ಲಿಸಲು ಜನವರಿ 17 ಕೊನೆಯ ದಿನಾಂಕವಾಗಿದೆ. 1,55,00,000 ಮತದಾರರಿಗೆ ಸೌಲಭ್ಯವನ್ನು ಕಲ್ಪಿಸಲು 13,033 ಮತಗಟ್ಟೆಗಳ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಈ ಬಾರಿ ದೆಹಲಿಯ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸುವ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. It's a single phase election. Date of notification will be 10th of January, Friday. Last date of making nomination will be 17th of January. Scrutiny on 18th of January. Withdrawal 20th. Date of poll is 5th and counting is 8th. And 5th again we have very deliberately kept Wednesday. ಇವಿಎಂ ಹ್ಯಾಕಿಂಗ್, ಮತದಾರರ ಸಂಖ್ಯೆಯನ್ನು ಬದಲಾವಣೆ ಮಾಡುವುದು ಮತ್ತು ಮತ ಎಣಿಕೆ ಪ್ರಕ್ರಿಯೆಯನ್ನು ನಿಧಾನಗತಿಯಲ್ಲಿ ನಡೆಸುವ ಆರೋಪಗಳನ್ನು ಮುಖ್ಯ ಚುನಾವಣಾ ಆಯುಕ್ತರು ತಳ್ಳಿಹಾಕಿದರು. ಇವಿಎಂಗಳು ಸುರಕ್ಷಿತವಾಗಿದ್ದು ಮತದಾರರ ಸಂಖ್ಯೆಯನ್ನು ಬಲವಾಗಿಸಲು ಸಾಧ್ಯವಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ. ಪ್ರಸ್ತುತ ದೆಹಲಿ ವಿಧಾನಸಭೆಯ ಅವಧಿ ಮುಂದಿನ ತಿಂಗಳ 23ರಂದು ಮುಕ್ತಾಯಗೊಳ್ಳಲಿದೆ. 2020ರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ 62 ಸ್ಥಾನಗಳನ್ನು ಗೆದ್ದಿತ್ತು, ಬಿಜೆಪಿ 8 ಸ್ಥಾನಗಳನ್ನು ಪಡೆದಿತ್ತು. ನೇಪಾಳ ಟಿಬೆಟ್ ಗಡಿ ಪ್ರದೇಶದಲ್ಲಿ ಇಂದು ಸಂಭವಿಸಿದ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 95ಕ್ಕೆ ಏರಿಕೆಯಾಗಿದೆ. ಇಂದು ಬೆಳಗ್ಗೆ ಈ ಪ್ರದೇಶದಲ್ಲಿ 7.1 ತೀವ್ರತೆಯ ಪ್ರಬಲ ಭೂಕಂಪನದ ಅನುಭವವಾಗಿದ್ದು ನಂತರ 130 ಜನರು ಗಾಯಗೊಂಡಿದ್ದಾರೆ ಎಂದು ಚೀನಾದ ಅಧಿಕೃತ ಮಾಧ್ಯಮ ವರದಿ ಮಾಡಿದೆ. ನೇಪಾಳದ ಗಡಿಯ ಸಮೀಪ ಟಿಬೆಟ್ ಸ್ವಾಯತ್ತ ಪ್ರದೇಶದ ಜಿಂಗ್ಜಾಂಗ್ನಲ್ಲಿ 10 ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದುವಿದೆ. ಜಿಂಗ್ಜಾಂಗ್ ನಗರದಲ್ಲಿ ಅತಿ ಹೆಚ್ಚು ಹಾನಿಯಾಗಿದ್ದು ಹಲವಾರು ಮನೆಗಳು ಕುಸಿದಿವೆ ಎಂದು ವರದಿಯಾಗಿದೆ. ಭೂಕಂಪವು ಉತ್ತರ ಭಾರತದಾದ್ಯಂತ ಕಂಪನಗಳನ್ನು ಉಂಟುಮಾಡಿತು. ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನಂತಹ ಪ್ರದೇಶಗಳ ಮೇಲೆ ಪರಿಣಾಮವನ್ನು ಬೀರಿದೆ. ದೇಶದಲ್ಲಿ ಇದುವರೆಗೆ ಯಾವುದೇ ಪ್ರಾಣಹಾನಿ ಮತ್ತು ಅಥವಾ ಆಸ್ತಿ ಹಾನಿ ಆಗಿಲ್ಲ. ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ನಿಯಮಗಳು 2025ರ ಕರಡು ಪ್ರತಿಯು ನಾಗರಿಕ ಕೇಂದ್ರಿತ ಆಡಳಿತಕ್ಕೆ ಭಾರತದ ಬದ್ದತೆಗೆ ಆದ್ಯತೆ ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ ಪ್ರಧಾನಿ ಮೋದಿ ಅವರು, ಈ ನಿಯಮಗಳು ವೈಯಕ್ತಿಕ ದತ್ತಾಂಶವನ್ನು ರಕ್ಷಿಸುವ ಗುರಿಯನ್ನು ಹೊಂದಿವೆ ಎಂದು ಹೇಳಿದರು. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ನಿಯಮಗಳ ಕರಡು ಪ್ರತಿಯನ್ನು ಬಿಡುಗಡೆಗೊಳಿಸಿದೆ. ನಾವೀನ್ಯತೆ, ಚಾಲಿತ ಮತ್ತು ಅಂತರ್ಗತ ಬೆಳವಣಿಗೆಯನ್ನು ಭದ್ರಪಡಿಸುವಾಗ ನಾಗರಿಕರ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ರಕ್ಷಣೆಯನ್ನು ಖಾತ್ರಿಪಡಿಸುವ ಭಾರತದ ಬದ್ದತೆಗೆ ಕರಡು ನಿಯಮಗಳು ಸಾಕ್ಷಿಯಾಗಿದೆ. ಸಚಿವಾಲಯವು ಎಂವೈಜಿಒವಿ ಪ್ಲಾಟ್ಫಾರ್ಮ್ ಮೂಲಕ ಮುಂದಿನ ತಿಂಗಳ 18ರವರೆಗೆ ಸಾರ್ವಜನಿಕರಿಂದ ಮತ್ತು ಮಧ್ಯಸ್ಥಗಾರರಿಂದ ಕರಡು ನಿಯಮಗಳ ಕುರಿತು ಪ್ರತಿಕ್ರಿಯೆಗಳನ್ನು ಆಹ್ವಾನಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಕಾಶವಾಣಿ ಸುದ್ದಿಗೆ ನಮ್ಮ ಫೇಸ್ಬುಕ್ ಖಾತೆ AIRRNU ಬೆಂಗಳೂರು ಅನುಸರಿಸಿ. ಭಯೋತ್ಪಾದನೆ, ಸೈಬರ್ ಭದ್ರತೆ, ರಕ್ಷಣಾ ಉದ್ಯಮ ಮತ್ತು ಕಡಲ ಭದ್ರತೆಯಲ್ಲಿ ಸಹಕಾರವನ್ನು ಗಾಢವಾಗಿಸಲು ಭಾರತ ಮತ್ತು ಮಲೇಷ್ಯಾ ಪರಸ್ಪರ ಒಪ್ಪಿಗೆಯನ್ನು ಸೂಚಿಸಿವೆ. ಇಂದು ನವದೆಹಲಿಯಲ್ಲಿ ಭಾರತ ಮಲೇಷ್ಯಾ ಭದ್ರತಾ ಸಂವಾದದ ಸಂದರ್ಭದಲ್ಲಿ ಉಭಯ ದೇಶಗಳು ಪರಸ್ಪರ ಸಹಕಾರ ವೃದ್ಧಿಸುವ ಮಾರ್ಗಗಳನ್ನು ಅನ್ವೇಷಿಸಿದವು. ಮೊದಲ ಭಾರತ ಮಲೇಷ್ಯಾ ಭದ್ರತಾ ಸಂವಾದದಲ್ಲಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಮಲೇಷ್ಯಾದ ರಾಷ್ಟೀಯ ಭದ್ರತಾ ಮಂಡಳಿಯ ಮಹಾನಿರ್ದೇಶಕ ರಾಜಾ ದಾತೋ ನೂರ್ ಶಿವಾನ್ ಬಿನ್ ಝೈನಾಲ್ ಅಬಿದ್ದೀನ್ ಸಹ ಅಧ್ಯಕ್ಷತೆ ವಹಿಸಿದ್ದರು. ಮಾತುಕತೆಯ ವೇಳೆ ಜಾಗತಿಕ ಮತ್ತು ಪ್ರಾದೇಶಿಕ ಭದ್ರತಾ ಪರಿಸರದ ಬಗ್ಗೆ ಅಭಿಪ್ರಾಯಗಳನ್ನು ಎರಡೂ ಕಡೆಯವರು ಪರಸ್ಪರ ವಿನಿಮಯ ಮಾಡಿಕೊಂಡರು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಸೌಹಾರ್ದತೆಯ ವಾತಾವರಣ ನಿರ್ಮಾಣಕ್ಕೆ ಪ್ರತಿಯೊಬ್ಬ ಪ್ರಜೆಯೂ ಒತ್ತು ನೀಡಬೇಕು ಎಂದು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಕರೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಇಂದು ನೂತನ ಸಂಕೀರ್ಣ ಶ್ರೀ ಸಾನಿಧ್ಯ ಉದ್ಘಾಟನೆ ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ದಿ ಯೋಜನೆಯ ಜ್ಞಾನದೀಪ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತದಲ್ಲಿ ಸಂವಿಧಾನವೇ ಪರಮೋಚ್ಚವಾಗಿದ್ದು ಜನರ ಮತಕ್ಕೆ ಬೆಲೆ ಇದ್ದರೆ ಮಾತ್ರ ಸಶಕ್ತ ಪ್ರಜಾಪ್ರಭುತ್ವ ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಜಾಪ್ರಭುತ್ವ ನಮಗೆ ಎಲ್ಲಾ ರೀತಿಯ ಸ್ವಾತಂತ್ರ್ಯವನ್ನು ನೀಡಿದ್ದು ನಮ್ಮ ದೇಶದ ನಾಗರಿಕತೆ ಬಲಿಷ್ಠವಾಗಿರಲು ಇಲ್ಲಿನ ಮೂಲ ವ್ಯವಸ್ಥೆಯೇ ಕಾರಣ ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹೇಳಿದರು. The divine feeling here is beyond expression. Millions come to this place in search of solace, blessings and a divine connection. The Sanidhya complex is beyond a physical structure. ನವದೆಹಲಿಯ ರೈಲ್ ಭವನದಲ್ಲಿ ಇಂದು ಕೇಂದ್ರ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ಅನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಬಿಡುಗಡೆಗೊಳಿಸಿದರು. ಈ ವರ್ಷದ ಕ್ಯಾಲೆಂಡರ್ನ ಥೀಮ್ ಜನ್ ಭಾಗಿದಾರಿ ಸೆ ಜನ್ ಕಲ್ಯಾಣ್ ಆಗಿದೆ. ಈ ವೇಳೆ ಮಾತನಾಡಿದ ಸಚಿವರು, ಕ್ಯಾಲೆಂಡರ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಸರ್ಕಾರದ ಧ್ಯೇಯ ವಾಕ್ಯದೊಂದಿಗೆ ಹೊಂದಾಣಿಕೆಯಾಗುತ್ತದೆ. ತಂತ್ರಜ್ಞಾನ, ಕೃಷಿ, ಬಡತನ ನಿರ್ಮೂಲನೆ, ಮಹಿಳಾ ಸಬಲೀಕರಣ, ಮೂಲಸೌಕರ್ಯ, ಸ್ವಚ್ಛತೆ, ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸರ್ಕಾರ ಜನರ ಮೇಲೆ ಬೀರಿರುವ ವಿಶಿಷ್ಟ ಪರಿಣಾಮವನ್ನು ಈ ಕ್ಯಾಲೆಂಡರ್ನ ಪ್ರತಿ ಪುಟವು ಬಿಂಬಿಸುತ್ತದೆ ಎಂದು ಹೇಳಿದರು. ನವದೆಹಲಿಯ ಭಾರತ್ ಮಂಟಪದಲ್ಲಿ ಇಂದು ನಡೆದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಾರಿಗೆ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ವಹಿಸಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ನಿತಿನ್ ಗಡ್ಕರಿ ಅವರು, ಈ ವಾರ್ಷಿಕ ಸಭೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯ ಸಾಧಿಸಲು ಪ್ರಮುಖ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ನಿರ್ಣಾಯಕ ನೀತಿ ವಿಷಯಗಳ ಕುರಿತು ಚರ್ಚೆಗಳನ್ನು ಸುಗಮಗೊಳಿಸುತ್ತದೆ ಮತ್ತು ರಾಷ್ಟೀಯ ಪ್ರಗತಿಗಾಗಿ ಸುಸಂಘಟಿತ ಕಾರ್ಯತಂತ್ರಗಳನ್ನು ಮುನ್ನಡೆಸುತ್ತದೆ ಎಂದು ಹೇಳಿದರು. ಪ್ರಾದೇಶಿಕ ಸವಾಲುಗಳನ್ನು ಎದುರಿಸಲು ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳಲು ಮತ್ತು ರಾಷ್ಟ್ರಾದ್ಯಂತ ಪರಿವರ್ತಕ ಸಾರಿಗೆ ನೀತಿಗಳ ಏಕರೂಪದ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಇಂತಹ ಸಂವಾದಗಳು ಅಗತ್ಯ ಎಂದು ಅವರು ಪ್ರತಿಪಾದಿಸಿದರು. ದೆಹಲಿ ಎನ್ಸಿಆರ್ನಲ್ಲಿ ನಾಳೆ ಫಾರ್ಮ್ ಟು ಫೋರ್ಕ್ ವ್ಯಾಪಾರ ಪ್ರದರ್ಶನ ಇಂಡಸ್ ಫುಡ್ 2025 ಪ್ರಾರಂಭಗೊಳ್ಳಲಿದೆ. 30 ಹೆಚ್ಚು ದೇಶಗಳಿಂದ 2,300 ಹೆಚ್ಚು ಪ್ರದರ್ಶಕರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ಕಾರ್ಯಕ್ರಮದ 8ನೇ ಆವೃತ್ತಿಯನ್ನು ಉದ್ಘಾಟಿಸಲಿದ್ದಾರೆ. ಈ ಸಮಗ್ರ ವ್ಯಾಪಾರ ಮೇಳದಲ್ಲಿ 7,500 ಅಂತಾರಾಷ್ಟೀಯ ಖರೀದಿದಾರರು, 15,000 ಭಾರತೀಯ ವ್ಯಾಪಾರ ವೀಕ್ಷಕರನ್ನು ನಿರೀಕ್ಷಿಸಲಾಗಿದೆ. ಇಂಡಸ್ ಫುಡ್ 2025 ವ್ಯವಹಾರ ವಿಸ್ತರಣೆಗೆ ಉತ್ತೇಜನ ನೀಡುತ್ತದೆ ಮತ್ತು ಮಾರುಕಟ್ಟೆ ಜ್ಞಾನವನ್ನು ಕೂಡ ಒದಗಿಸುತ್ತದೆ. ಈ ವರ್ಷದ ಆವೃತ್ತಿಯಲ್ಲಿ 35 ಅಂತಾರಾಷ್ಟೀಯ ಅಡುಗೆ ಭಟ್ಟರು ಮತ್ತು 1,000 ಭಾರತೀಯ ಪ್ರತಿನಿಧಿಗಳು, ವೃತ್ತಿಪರರು ಕೂಡ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ನೇಪಥ್ಯದಲ್ಲಿ ಆಹಾರ ಉತ್ಪಾದನೆ ಮತ್ತು ಕೃಷಿ ತಂತ್ರಜ್ಞಾನ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿದ 2 ಶೃಂಗಸಭೆಗಳು ನಡೆಯಲಿವೆ. ಎಚ್ಎಂಪಿವಿಯಿಂದ ಸಾರ್ವಜನಿಕರು ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲ ಶ್ರೀವಾತ್ಸವ ಹೇಳಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆಗಿನ ವರ್ಚುವಲ್ ಸಭೆಯಲ್ಲಿ ಅವರು ಭಾರತದಲ್ಲಿ ಉಸಿರಾಟದ ಕಾಯಿಲೆಗಳ ಪ್ರಸ್ತುತ ಪರಿಸ್ಥಿತಿ ಮತ್ತು ಎಚ್ಎಂಪಿವಿ ಪ್ರಕರಣಗಳ ಸ್ಥಿತಿ ಮತ್ತು ಅವುಗಳ ನಿರ್ವಹಣೆಗಾಗಿ ಸಾರ್ವಜನಿಕ ಆರೋಗ್ಯ ಕ್ರಮಗಳನ್ನು ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ್ ಪೋಲ್ ಪೋರ್ಟಲ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ಫೆಬ್ರವರಿ 5 ದೆಹಲಿ ವಿಧಾನಸಭಾ ಚುನಾವಣೆ ವೇಳಾಪಟ್ಟಿ ಪ್ರಕಟಿಸಿದ ಕೇಂದ್ರ ಚುನಾವಣಾ ಆಯೋಗ. ನೇಪಾಳ ಟಿಬೆಟ್ ಗಡಿ ಪ್ರದೇಶದಲ್ಲಿ ಭೂಕಂಪ, ಮೃತರ ಸಂಖ್ಯೆ 95 ಏರಿಕೆ. ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ನಿಯಮಗಳು, 2025 ಕರಡು ಪ್ರತಿ ಬಿಡುಗಡೆ. ಬಾಂಧವ್ಯ ಬಲಪಡಿಸಲು ಭಾರತ ಮಲೇಷ್ಯಾ ಪರಸ್ಪರ ಒಪ್ಪಿಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.